ಗುಡ್ಡಲ್ಲಿ ಇರೋ ಪುಟ್ಟ ಸೊರೆಕಾಯಿ ಅಟ್ಟಾಡಿ ಮೇಯೋ ಸುಂಡಲ್ಲವೇ. ಇತ್ತಲ್ಲಿ ಇರೋ ಪುಟ್ಟ ಸೊರೆಕಾಯಿ ಅಟ್ಟಾಡಿ ಮೇಯೋ ಸುಂಡಲ್ಲವೇ. ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಗಣವಾದವೇ. ಅಟ್ಟಾಡಿ ಮೇಯೋ ಸುಂಡಕ್ಕೆ ಬಂತಣ್ಣ ಕೆಂಗಾರ ಗಣ್ಣಿನ ಬೆಕ್ಕಲ್ಲವೇ. ಅಟ್ಟಾಡಿ ಮೇಯೋ ಸುಂಡಕ್ಕೆ ಬಂತಣ್ಣ ಕೆಂಗಾರ ಗಣ್ಣಿನ ಬೆಕ್ಕಲ್ಲವೇ. ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಕೆಂಗಾರಿನ ಗಣ್ಣಿನ ಬೆಕ್ಕಿಗೆ ಬಂತಣ್ಣ ಜೋಲೂರ್ ಜೂಲೆಂಬ ನಾಯಲ್ಲವೇ. ಕೆಂಗಾರ ಗಣ್ಣಿನ ಬೆಕ್ಕಿಗೆ ಬಂತಣ್ಣ ಜೋಲು ಜೂಲೆಂಬ ನಾಯಲ್ಲವೇ. ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಜೋಲು ಜೋಲೆಂಬ ನಾಯಿಗೆ ಬಂತಣ್ಣ ದೊಡ್ಡ ದೊಡ ಎಂಬ ದೊಣ್ಣಲ್ಲವೇ. ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಹೇ ದಡ್ಡ ಬುಡ್ರಿ ಎಂಬ ದೊಣ್ಣೆಗೆ ಬಂತಣ್ಣ ಅಗ್ನಿದೇವೆಂಬ ಬೆಂಕಿಲ್ಲವೇ. ದಡ್ಬುಡ್ಡಿ ಎಂಬ ದೊಣ್ಣೆಗೆ ಬಂತಣ್ಣ ಅಗ್ನಿದೇವೆಂಬ ಬೆಂಕಿಲ್ಲವೇ. ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಅಗ್ನಿದೇವೆಂಬ ಬೆಂಕಿಗೆ ಬಂತಣ್ಣ ಕಾರೋಬರ್ ಎಂಬ ಕತ್ಲಲ್ಲವೇ. ಅಗ್ನಿದೇವೆಂಬ ಬೆಂಕಿಗೆ ಬಂತಣ್ಣ ಕಾರೋಬರ ಎಂಬ ಕತ್ಲಲ್ಲವೇ. ಹೀ ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಹೀ ಕಾರೋಬರ ಎಂಬ ಕತ್ಲೆಗೆ ಬಂತಣ್ಣ ತಣಕೊಂಬಣಕೆಂಬ ಮಿಂಚಲ್ಲವೇ. ಹೀ ಕಾರೋಬರ ಎಂಬ ಕತ್ಲೆಗೆ ಬಂತಣ್ಣ ತಣಕೊಂಬಣಕೆಂಬ ಮಿಂಚಲ್ಲವೇ. ಹೀ ಚಿನ್ನಮ್ಮಲಾಲಿ ಚಿಲ್ಪಿಲಿ ಗೊಲ್ಲಾರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ. ಹೀ ತಣಕ ಮಿಣ್ಕೆಂಬ ಮಿಂಚಿಗೆ ಬಂತಣ್ಣ ಗುಡ್ ಗುಡ್ಡು ತಾರೋ ಮಾಡಲ್ಲವೇ. ಹೇ ತಣಕ ಮಿಣ್ಕೆಂಬ ಮಿಂಚಿಗೆ ಬಂತಣ್ಣ ಗುಡ್ ಗುಡ್ ತಾರಾ ಮಾಡಲ್ಲವೇ. ಹೀ ಚಿನ್ನಮ್ಮ ಕೋಲು ಘನವಾದವೇ. ಏ ಗುಡ್ ಗುಡ್ ತಾರೋ ಮೋಡಕ್ಕೆ ಬಂತಣ್ಣ ಬೋರಾಡಿ ಉಯ್ಯೋ ಮಳರಾಯವೇ. ಏ ಗುಡ್ ಗುಡ್ ತಾರೋ ಮೋಡಕ್ಕೆ ಬಂತಣ್ಣ ಬೋರಾಡಿ ಉಯ್ಯೋ ಮಳೆಯಲ್ಲವೇ. ಏ ಚಿನ್ನಮ್ಮಲಾಲಿ ಚಿಲಿಪಿಲಿ ಗೊಲ್ಲರ ಗಿಲ್ಕಿಗೆ ನಮ್ಮ ಕೋಲು ಘನವಾದವೇ.